ಬಿಟ್ಟದ್ದು ಯಾಕೆ ಅದ್ರ ಲಾಭ ಕಡಿಮೆ? ಲಾಭ ಕಡಿಮೆ ಸರ್, ನಾವ್ ಒಂದು ತೊಟ್ಟಿ ಒಳಗ 15 feet ಊಚ 3 feet ಆಗಲ್ಲ, 3 feet ಎತ್ತರ ತೊಟ್ಟಿ ಒಳಗ್ರಿ 2 ton ಗೊಬ್ಬರ ಬರ್ತದ್ರಿ. 40 bag 40 bag ನಾ 400 rupees ಮಾರ್ದಂದ್ರಿ ನನಗ್ ಬರೋದು 16,000. ಓಹೋ, ಈಗ ನಾವು ಒಂದು ತೊಟ್ಟಿ ಒಳಗ 1 quintal ಹುಳ ತೆಗ್ದಂದ್ರೆ ನನಗೆ ಬರೋದು 50,000 rupees. ಓಹೋ, 1 quintal ಹುಳ ತೆಗ್ದಂದ್ರೆ 50,000 rupees. ಆ ಹುಳ ಹ್ಯಾಂಗ ಇಟ್ಟು ನನಗೆ ಬಹಳ ಮಂದಿ ಕೇಳಿದ್ರೆ ಹುಳ ಹ್ಯಾಂಗ ಆಟ ರೆಡಿ ಆಗ್ತದ ಅಂತ. ಮರಿ ದಿನ ಅದು ಏನಾಗ್ತದ್ರಿ, ಹಗಲ ಒಳಗ್ ಹೋಗ್ತದ್ರಿ, ರಾತ್ರಿ ಮ್ಯಾಲ್ ಬರ್ತದ್ರಿ, ರಾತ್ರಿ ಮ್ಯಾಲ್ ಬಂದ್ ಎಲ್ಲಾ ಮೈದು ಅದ್ ಏನ್ ಮಾಡ್ತಾರ, ಹೋಗೋದ್ನಾಗ ಒಳಗ್ ಹೋಗುವಾಗ ಅದ್ ಮ್ಯಾಲ ಇಕ್ಕಿ ಇಟ್ಟು ಹೋಗ್ತದ್ರಿ. ಆ ಇಕ್ಕಿ ಒಳಗೆ ಪ್ರತಿನಿತ್ಯನೂ ಒಂದು ಏನದ ಮಟ್ಟಿ ಇಡ್ತದ್ರಿ. ಈಗ ಅದು 90 days ಒಂದು ಹುಳದು ಅವಶ್ಯ 90 days ರೀ, 90 days 90 ತತ್ತಿ ಇಡ್ತದ್ರಿ. 90 ತತ್ತಿ ನಾವ್ ಏನದ ಗೊಬ್ಬರ ಸೋಸಿದ್ರ ಮಟ್ಟಿಗೆಲ್ಲ ಗೊಬ್ಬರದೊಳಗ್ ಹೋಗ್ತದ್ರಿ. ಹೌದು, ಮಟ್ಟಿ ಎಲ್ಲ ಗೊಬ್ಬರದಾಗ ಹೋಯ್ತಂದ್ರೆ ಮುಂದೆ ಹುಳದು ಸಮಸ್ಯೆ ಕಮ್ಮಿ ಆಗ್ತದೆ. ಅದಕ್ಕೆ ನಾ ಹಂಗಾಗಿ ನಾ 3-6 months ಗಟ್ಟಲೆ ಗೊಬ್ಬರನೇ ತೆಗಿಯಲ್ರಿ. ಈಗ ಅದು ಮಟ್ಟಿದಿಂದ ಮರಿ ಆಗಲ್ತಾನ ಬಿಟ್ಟು ನಾ ಮರಿನ ಹೆಚ್ಚಿಗೆ ಉತ್ಪತ್ತಿ ಮಾಡಕತ್ತೆ. ಈಗ ತೊಟ್ಟಿಯಿಂದ ಈ ಹುಳುಗಳನ್ನು ತೆಗೆಯುವುದು ಹೇಗೆ, ಯಾವ ರೀತಿ ವಿಧಾನ ಹೇಗೆ? ಹುಳ ನಮಗ ತೆಗಿಬೇಕಾದ್ರೆ ನೋಡಿ ಸರ್, ಹುಳಕ ಸಾಯಂಕಾಲ ನೀರ್ ಹೊಡಿಯೋದ್ರಿ. ಸಾಯಂಕಾಲ 10 AM ಎಲ್ಲ ಸ್ಪ್ರಿಂಕ್ಲರ್ಲೆ ನೀರ್ ಹೊಡಿತ. 10 AM ಅನ್ನೋದು ನೀರ್ ಹುಡುದಕ್ಕಾಗಿ ಪೂರಾ ಮ್ಯಾಲ್ ಬರ್ತದ್ರಿ. 10 AM ಮ್ಯಾಲ ಈಗ ಕತ್ತಿಲ್ ಆದಂಗ ಮ್ಯಾಲ್ ಬರ್ತದ್ರಿ. ಮ್ಯಾಲ್ ಬಂದಾಳಿಗೆಲ್ಲ ಹಿಂಗ ಕೈಲಿ ಏನದ ತೆಗೆದು ತೊಟ್ಟಿದ ತೆಗೆದು ನಾವ್ ಏನದ ಬ್ಯಾರೆ ಒಣಗ ನೆಲ್ದಾಗ ಅದಕ್ಕೆ ಡಿಗ್ಗಿ ಹಾಕ್ತೀನಿ. ಆ ಡಿಗ್ಗಿ ಹಾಕಿ ಅವ್ರ ಮರದಿನ ಏನದ ಹುಳ ಬೇಕಾದಾಗ ಅವ್ರಿಗೆಲ್ಲ ಅದೆಲ್ಲ ಇದು ತೆಗೆದಕ್ಕೆ ಹುಳದಿಂದ ತೂಕ ಮಾಡಿ ಮಾಡಿ ಕೊಡ್ತೀನಿ ಸರ್. ಅಂದ್ರೆ ಈಗ 1 kilo ಎಷ್ಟಕ್ಕೆ ಮಾರ್ತೀರಿ? 500 rupees ಸರ್, 1 kg 500 rupees ರೀ. ಈಗ ಏನದ ರೈತರು ಏನದ ಬರ ಮಾಡಕತ್ತಿರ ಹೊಸದಾಗಿ ಯಾರ ಅಂದ್ರ ಅವ್ರಿಗೆ ನನ್ನ ಕಡೆದಾಗೆ 1 kilo ಹುಳ ಬೇಕಪ್ಪ ಅಂದ್ರ 1 kilo ನನ್ನ ಕಡೆದೇ ಫ್ರೀದಾಗ ಕೊಡಕತ್ತೀನಿ ರೈತರಿಗೆ. ಈಗ ಏನ್ ನಾವ್ ಹೊಲದಾಗ ಆಸಕ್ತಿ ಇದ್ರ ಯಾರ್ ಬೇಕಾದ್ರೂ 4 kilo 5 kilo ನಾ ಫ್ರೀ ಕೊಡಕತ್ತೀನಿ ರೀ. ಯಾಕಂದ್ರೆ ನನ್ನ ಬಲ್ಲಿಯೇ ಮಾಡಕ್ಕೆ ಮತ್ತೊಬ್ರು ಹೆಚ್ಚಿಗೆ ಬೆಳಿಲಿ, ಆರ್ಗ್ಯಾನಿಕ್ ಬರ್ಲಿ ತಳಿ ನಾ ಹುಳುಗಳು ಸುದ್ದಕ್ಕೆ ಯಾರನ್ನು ಇವತ್ತು ಬೇಕಾದ್ರೂ 4-5 kilo ಹುಳನೂ ನಾ ಫ್ರೀದಾಗ ಕೊಡಕ್ಕೆ. ಅಂದ್ರೆ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು, ಉತ್ತೇಜನ ಕೊಡಕತ್ತಿದ್ದಾರೆ ಸರ್. ಎಲ್ಲರಿಗೂ ಮಾಡಕ್ಕೂ ಹೇಳಕತ್ತೀನಿ, ಎಲ್ಲರೂ ನೀವು ಸಾವಯವ ಕೋರಿ. ಈಗ ಏನದ ನಾವು ಫರ್ಟಿಲೈಸರ್ ಉಂಡು ಮನುಷ್ಯಾಗ ಆರೋಗ್ಯ ಕೆಟ್ಟು ನಾವು ದವಾಖಾನೆಗೆ ಹಾಕಿದ್ದೀವಿ, ಎಲ್ಲಾ ಆರ್ಗ್ಯಾನಿಕ್ ಉಂಡು ಮನುಷ್ಯಾಗ. ಈಗ ನಾವು ಅಜ್ಜ ಮುತ್ತೆದ್ರು ನಮ್ಮ ಮುತ್ತೆ ಇದ್ರಿ, 1 quintal 25 kg ಚೀಲ ಹೊಲದೊಳಗ ರಾಶಿ ಮಾಡಿದ್ರೆ ತಾನೇ ಎತ್ಕೊಂಡ್ ಬರ್ತಿದ್ರಿ, ಬೇರೆದವ್ರಿಗೆ ಯಾರು ಎತ್ತಲ್ ಕರಿತಿದ್ರಿ. ನಮ್ಮ ಅಪ್ಪರು 1 quintal ಎತ್ತಿದ್ರಿ, ನಾವು 50 kg ಬಂದಿದ್ರಿ. ಈಗ ನಮ್ಮ ಮಕ್ಕಳು 25 kg ಬರಲ್ರಿ. ಈಗ ಏನದ ಈಗ ಫರ್ಟಿಲೈಸರ್ ಎಲ್ಲ ಉಂಡು, ಈಗ 50 kg 25 kg ಎತ್ತವ್ರು ಇಲ್ರಿ. ಅದಕ್ಕಾಗಿ ಹಾಂಗ ಆಗ್ಬಾರ್ದ ಹೇಳಿ ಆರ್ಗ್ಯಾನಿಕ್ ಹೋಗಿ ಮೊದಲೇನಂತೇನ ಮತ್ತೆ ನಮ್ಮ ಅಜ್ಜ ಮುತ್ತೆದ್ರ ಅಂತಾನೆ ಒಕ್ಕಲ್ತನ ಆಗ್ಲಿ ಅಂತ ಮನುಷ್ಯಾಗ ತಾಕತ್ ಇರ್ಲಿ. ಇವತ್ತು 1 quintal ಎತ್ತವ್ರು ಇರ್ಲಿ ಅಂತ ಹೇಳಿ ನಾವೇನದ ಈ ಆರ್ಗ್ಯಾನಿಕ್ ನಾವು ಈಗ ಬಂದಿದ್ವಿ. ಈಗ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಆಗ್ಯಾದ್ರಿ ಸರ್ ಬಹಳಷ್ಟು. ಈಗ 2 ವರ್ಷನಾಗಿರೋ ಬಹಳಷ್ಟು, ಈಗ ಲಾಕ್ಡೌನ್ ಆದ ಮೇಲೆ ಬಹಳಷ್ಟು ಒತ್ತು ಕೊಟ್ಟದ್ರಿ. ಈಗ ಮಲ್ಲಿನಾಥ್ ಶರಣಪ್ಪ ಕೊಳ್ಳೂರವರೇ, ಈಗ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ಈ ಎರೆಹುಳು ಗೊಬ್ಬರದ ಕೊರತೆ ಇತ್ತು ಅಥವಾ ಎರೆಹುಳುವಿನ ಕೊರತೆ ಇತ್ತು, ಆ ಕಾರಣಕ್ಕಾಗಿ ಯಾರು ಆಸಕ್ತಿ ತೋರ್ತಾ ಇರಲಿಲ್ಲ. ಈಗ ಎಲ್ಲಾ ಕಡೆಯಲ್ಲಿ ಈ ರೀತಿಯ ಒಂದು ಎರೆಹುಳು ಗೊಬ್ಬರದ ಬಳಕೆ ಎಲ್ಲ ಆಗಿದೆ ಸರ್. ಈ ಎರೆಹುಳು ಗೊಬ್ಬರ ತಯಾರು ಮಾಡಿಸುವುದರಿಂದ ಅಥವಾ ಎರೆಹುಳು ಸಾಕಾಣಿಕೆಯಿಂದ ರೈತರಿಗೆ ತುಂಬಾ ಲಾಭ ಅಂತ ಹೇಳಿ ಲಾಭ ಆತಾರೆ ಸರ್. ಈಗ ನಾವು ಗೊಬ್ಬರ 1 chilo ತರಬೇಕಾದ್ರೆ 1500 rupees 1200 rupees 1 chilo ಗೊಬ್ಬರ ತರ್ತದ್ರಿ. ಹೌದು, ಅದು ಗೊಬ್ಬರ ತಂದಾಗ ನಮಗೆ ಮಳೆ ವರ್ಷ ಮತ್ತೆ ಹಾಕಲಿಲ್ಲ ಅಂದ್ರೆ ಅದು ಮತ್ತೆ ಹಾಕೇಬೇಕ್ರಿ, ಬೆಳೀತದ ಇಲ್ಲಾಂದ್ರೆ ಬೆಳೆಯಲ್ರಿ. ಈಗ ನಾವು ಎರೆ ಹುಳದ್ರಿ, 1 ವರ್ಷ ನಾವು ಮಾಡಿದ್ರೆ 1 ವರ್ಷ ಹಾಕಿದ್ವಿ, 2 ವರ್ಷ 3 ವರ್ಷ ಹಾಕಿ ಮುಂದೆ ನಾವು ಹಾಕಲಿಲ್ಲ ಅಂದ್ರೆ ಭೂಮಿ ಒಳಗ ಮಲ್ಟಿಪ್ಲೈ ಹಾಕೋತ ಹೋಗ್ತಾರ್ರಿ, ಭೂಮಿ ಒಳಗೆ ಸಾವಯವ ಉತ್ಪತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದ್ರಿ. ಈಗ ಗೊಬ್ಬರನೇ ತಯಾರಿ ಹೊಲನೇ ಗೊಬ್ಬರ ತಯಾರಾಗಿ ಆಟೋಮೆಟಿಕ್ ತಾನೇ ಬೆಳವಣಿಗೆ ಹೆಚ್ಚಿಗೆ ಆಗ್ತದ್ರಿ. ಭೂಮಿ ಒಳಗೆ ನ್ಯೂಟ್ರಿಯಂಟ್ ಸಿಗ್ತದ್ರಿ ಗೊಬ್ಬರದೊಳಗೆ, ಎನ್ಪಿಕೆ ಏನ್ ಸಿಗ್ತದ ಆ ಟೈಪ್. 1 ಬೆಳೆ ಬೆಳಿಲಿಕ್ಕೆ 16 poshakamshagalu ಬೇಕ್ರಿ. ಈಗ ನಾವು ಏನ್ ಕೊಟ್ಟರು ಸಾರಜನಕ ರಂಜಕ ಅದಕ್ಕೆ ಮುರಿಯ ಕೊಡ್ತೇವ್ರಿ ಈಗ DAP ಒಳಗೆ. ಈಗ ಅವ್ ಮೂರ್ ಕೂಡ ಬದಲಿ ನಾವು ಎರೆಹುಳ ಗೊಬ್ಬರ ಹಾಕಿದೆವು, ತಿಪ್ಪಿ ಗೊಬ್ಬರ ಹಾಕಿದ ಅಂದ್ರೆ ಇದ್ರ ಏನ್ ಬೇಕಲ್ಲ 16 poshakamshagalu ಎಲ್ಲ ಭೂಮಿಗೆ ಸಿಗ್ತದ್ರಿ. ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದ್ರಿ ಹೆಚ್ಚಿಗೆ. ಅದು 3 ವರ್ಷ ಆದ ಮೇಲೆ ಕಂಟಿನ್ಯೂ ತಾನೇ ಏನದ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತದ್ರಿ. ಭೂಮಿ ಏನದ ಹೆಚ್ಚಿಗೆ ಏನದ ತಾಕತ್ ಅದ್ರ ಬರೀ ಬರ್ತದ್ರಿ. ನಾವು ಪ್ರತಿ ವರ್ಷ ಏನ್ ಮಾಡಿದ್ರಿ, ಯಾವಾಗ ಇವತ್ತು ನಾವು ಹೆಸರು ಬಿತ್ತರು ರೂಟರ್ ಹೊಡಿಬೇಕ್ರಿ, ಸೂರ್ಯಪಾನ ಬಿತ್ತರು ರೂಟರ್ ಹೊಡಿಬೇಕ್ರಿ, ತೊಗರಿ ಬಿತ್ತಿದ್ರೆ ಒಂದು ರೂಟರ್ ಹೊಡದ್ ಅದು ಏನಿದ್ದ ಕಸಕಡ್ಡಿ ಎಲ್ಲ ಭೂಮಿ ಒಳಗೆ ಮಲ್ಟಿಪ್ಲೈ ಮಾಡ್ಕೋತ ಹೋಗ್ಬೇಕ್ರಿ. ಅಂದ್ರೆ ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ತದೆ ಭೂಮಿ ಒಳಗ, ಸಾವಯವ ಇಂಗಾಲ ಕಡಿಮೆ ಬೆಳೆ ಹೆಚ್ಚಿಗೆ ಉತ್ಪತ್ತಿ ಹಾಕೋತ ಹೋಗ್ತಾರೆ. ಈಗ ಮಲ್ಲಿನಾಥವ್ರೆ, ಈಗ ಈ ಸಾವಯವ ಗೊಬ್ಬರ ಮಾಡೋದಾಗ್ಲಿ ಅಥವಾ ಈ ಹುಳು ಸಾಕಣೆ ಮಾಡೋದಾಗ್ಲಿ ಎರೆಹುಳು ಸಾಕಣೆ ಮಾಡೋದಾಗ್ಲಿ, ಆದ್ರೆ ಒಂದು ರೀತಿಯಲ್ಲಿ ಕೃಷಿಯ ತ್ಯಾಜ್ಯವನ್ನೇ ಆ ತಿಪ್ಪೆ ಇದು ಗುಂಡಿಗಳಿಗೆ ಬಳಸಲಿಕ್ಕೆ ಆಗ್ತದಲ್ಲ. ಯಾಕಂದ್ರೆ ಆ ತೊಟ್ಟಿಗಳಲ್ಲಿ ನೀವು ತ್ಯಾಜ್ಯವನ್ನ ಬಳಸಬೇಕು ಅಥವಾ ಕೊಳೆಯುವ ಹಾಗೆ ಮಾಡಬೇಕಂದ್ರೆ ಈ ಕೃಷಿಯಲ್ಲೇ ಸಿಗುವಂತ ವಸ್ತು. ಈಗ ಗ್ಲಾಸ್, ಕಬ್ಬಿಣ, ಪ್ಲಾಸ್ಟಿಕ್,